ಬೇರೆ ಬೇರೆ ಪದ್ಧತಿಗಳಲ್ಲಿ ಏನು ಒಳ್ಳೆಯ ಅಂಶಗಳು ಇದ್ದಾವೋ ಅವುಗಳನ್ನು ಸಮ್ಮಿಲನವನ್ನು ಮಾಡಿಕೊಂಡು ಮಾಡ್ತಾ ಇರತಕ್ಕಂತಹ ಒಂದು ಪದ್ಧತಿ ಅಂತ ಹೇಳಿ ಕರೀಬಹುದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಮೈಸೂರಿನ ಕೃಷಿ ತಜ್ಞರಾದ TGS ಅವಿನಾಶ್ ಅವರು. ಅವಿನಾಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಬೆಳಕಿನ ಬೇಸಾಯದ ಬಗ್ಗೆ ಇತ್ತೀಚೆಗೆ ಹೆಚ್ಚು ಜನರು ಮಾತಾಡ್ತಾ ಇದ್ದಾರೆ, ನೀವು ಕೂಡ ಅದರ ಬಗ್ಗೆ ಹೆಚ್ಚು ಒತ್ತನ್ನು ನೀಡಿ ಜನರಿಗೆ ಹೇಳ್ತಾ ಇದ್ದೀರಿ. ಏನು ಬೆಳಕಿನ ಬೇಸಾಯ ಅಂತ ಅಂತಂದರೆ? ಬೆಳಕು ಅಂದರೆ ನಮಗೆ ಸೂರ್ಯನ ಬೆಳಕನ್ನು ನಾವು ನೋಡ್ತಾ ಬರೋ ನೋಡ್ತೀವಿ. ಹೌದು. ಈಗ ಇಡೀ ಭೂಮಿ ಹುಟ್ಟಿರೋದೇ ಸೂರ್ಯನ ಕಿರಣಗಳಿಂದ ಓದೋ ಅಂಥ ಶಕ್ತಿಯಿಂದ. ನಾವು ಕೃಷಿಕರಾಗಿರೋದ್ರಿಂದ ಮರಗಿಡಗಳ ಬೆಳವಣಿಗೆಯನ್ನು ನಾವು ನೋಡ್ತಾ ಹೋದರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂದರೆ ಮರಗಿಡಗಳು ತನ್ನ ಆಹಾರವನ್ನು ತಯಾರಿಸ್ಕೊಳೋ ಅಂಥ ಕ್ರಿಯೆಯಲ್ಲಿ ಸೂರ್ಯನ ಕಿರಣಗಳಿಂದ ಒದಗುವಂಥ ಬೆಳಕು ಅಂತ ಏನಿದೆ ಅದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ನಾನು ನನ್ನ ಕೃಷಿಗೆ ಆ ಸೂರ್ಯನಿಗೋಸ್ಕರ ಒಂದು ಕೃತಜ್ಞತಾಪೂರ್ವಕ ಭಾವಕವಾಗಿ ಬೆಳಕಿನ ಬೇಸಾಯ ಅನ್ನೋ ಹೆಸರನ್ನು ಇಟ್ಟಿದ್ದೀನಿ. ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈಗ ನಾವು ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿಯನ್ನು ನೋಡಲಿಕ್ಕೆ ಆದರೆ ಒಬ್ಬೊಬ್ಬರದು ಒಂದೊಂದು ಹೆಸರಿದೆ, ಒಂದೊಂದು ಮೆಥಡ್ ಇದೆ. ಇದು ಸಾಕಷ್ಟು ಜನಗಳಿಗೆ ಒಂದು ಕನ್ಫ್ಯೂಷನ್ಗೆ ದಾರಿಯಾಗ್ತಿದೆ. ಅಂದರೆ ಆ ಪದ್ಧತಿ ಕರೆಕ್ಟಾ, ಈ ಪದ್ಧತಿ ಕರೆಕ್ಟಾ ಅಂತ. ನನ್ನ ಕನಸು ಮತ್ತು ಆಸೆ ಏನಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಒಂದು ರಾಸಾಯನಿಕ ಕೃಷಿ ಇರಬೇಕು, ಇನ್ನೊಂದು ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿ ಅಂತ ಇರಬೇಕು. ಅದಕ್ಕೆ ಒಂದು ಹೆಸರು ಇರಬೇಕು. ಈಗ ನಾವು ನಮ್ಮ ಸ್ವಂತ ಹೆಸರಲ್ಲಿ ಇಟ್ಕೊಂಡು ಕೃಷಿ ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆಗ ಹಾಗ್ದೇನೆ ಪ್ರಕೃತಿಗೆ ಸೂರ್ಯನ ಕಿರಣಗಳಿಗೆ ನಾವು ಆ ಹೆಸರನ್ನು ಮೀಸಲಿಡ್ತಾ ಮುಂದಿನ ದಿನಗಳಲ್ಲಿ ಒಂದು ಹೆಸರಿನ ಅಡಿ ನಾವು ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿಯನ್ನು ಮಾಡಲಿಕ್ಕೆ ಸಾಧ್ಯ ಆದರೆ ಸಾಕಷ್ಟು ಗೊಂದಲಗಳಿಂದ ನಾವು ಆಚೆ ಬರ್ಬೋದು ಅಂತ ಅನಿಸುತ್ತೆ. ಹಾಗಾಗಿ ಆ ಬೆಳಕಿನ ಬೇಸಾಯ, ಸೂರ್ಯನ ಕಿರಣಗಳು, ಅದರ ಮಹತ್ವವನ್ನು ತಿಳಿಸುವಂಥದ್ದೇ ಬೆಳಕಿನ ಬೇಸಾಯ ಅನ್ನೋ ಹೆಸರಿನ. ಈ ಬೆಳಕಿನ ಬೇಸಾಯದ ಬಗ್ಗೆ ಒಂದು ಪರಿಕಲ್ಪನೆ ಹೇಗೆ ಬಂತು ನಿಮಗೆ? ಪ್ರೊಫೆಸರ್ ಶ್ರೀಪಾದ್ ಎ ದಬೋಳ್ಕರ್ ಅವರು 1980 ಇಸ್ವಿನಲ್ಲಿ ಪ್ಲೆಂಟಿ ಫಾರ್ ಆಲ್ ಅನ್ನೋ ಪುಸ್ತಕವನ್ನು ಬರೆದಿದ್ದಾರೆ. ಅದರಲ್ಲಿ ಅವರು ಬೆಳಕಿನ ಮಹತ್ವವನ್ನು ತಿಳಿಸ್ತಾ ಬರ್ತಾರೆ. ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಯಾವ ಥರದ ಬೆಳಕು ಬೇಕು, ಎಷ್ಟು ಪ್ರಮಾಣದ ಬೆಳಕು ಬೇಕು, ಅದನ್ನು ನ್ಯಾನೋಮೀಟರ್ ವೇವ್ ಲೆಂತಲ್ಲಿ ಹೇಗೆ ಅಳೀತಾರೆ, ಫೋಟೋಸಿಂಥೆಟಿಕ್ ಆಕ್ಟಿವ್ ರೇಡಿಯೇಷನ್ ಅಂತ ಇದೆ, ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಸಹಕಾರಿಯಾಗುವಂಥ ನಮ್ಮ ಬರೀ ಕಣ್ಣಿಗೆ ಕಾಣಿಸುವಂಥ ಕಿರಣಗಳಲ್ಲಿರೋ ಪೊಟಾನ್ಗಳ ಶಕ್ತಿಯನ್ನು ಫೋಟೋಸಿಂಥೆಟಿಕ್ ಆಕ್ಟಿವ್ ರೇಡಿಯೇಷನ್ನಲ್ಲಿ ಅಳಿತಾ ಬಂದು ಆ ರಾಸಾಯನಿಕ ಕ್ರಿಯೆಗೆ ಈಗ ನಾವು ಏನಾಗ್ತಾ ಇದೆ ನಮ್ಮಲ್ಲಿ ಹೆಚ್ಚು ತಾಪಮಾನವನ್ನು ನಾವು ನೋಡ್ತಾ ಇದ್ದೀವಿ. 45 degrees 50 degrees ಭಾರತ ದೇಶದಲ್ಲಿ ಹತ್ತತ್ರ ಒಂದು 80% ಜಾಗದಲ್ಲಿ 40 degrees ತಾಪಮಾನವನ್ನು ದಾಟ್ಬಿಟ್ಟಿದ್ದೀವಿ. ಇಂಥ ಪರಿಸ್ಥಿತಿನಲ್ಲಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಆ ಬೆಳಕು, ಆ ಬೆಳಕಿನಲ್ಲಿರೋ ಪೊಟಾನ್ಗಳು, ಆ PAR ವ್ಯಾಪ್ತಿ ಅದು ಸರಿ ಹೊಂದುತ್ತಾ ಅಂತ ನಾವು ನೋಡೋದಾದರೆ ಸಾಕಷ್ಟು ನಮಗೆ ದುಷ್ಪರಿಣಾಮಗಳೇ ಕಾಣಿಸ್ತಾ ಹೋಗ್ತಾ ಇದೆ. ಈಗ ನಾವು ಆ ಬೆಳಕಿನ ಮಹತ್ವವನ್ನು ಮತ್ತೆ ನಾವು ಕೃಷಿಯಲ್ಲಿ ಬಹಳ ಇಂಪಾರ್ಟೆನ್ಸನ್ನು ಕೊಟ್ಕೊಂಡು ನಾವು ಕೆಲಸ ಮಾಡಬೇಕಾಗಿದೆ. ಈಗ ನೀವು ಬೆಳಕಿನ ಬಗ್ಗೆ ಹೇಳ್ತಾ ಇರುವಾಗ ಬೆಳಕಷ್ಟೇ ಸಾಕೇನೋ ನಮಗೆ ಕೃಷಿ ಮಾಡಲಿಕ್ಕೆ ನೀರು ಮತ್ತು ಇತರ ಪೋಷಕಾಂಶಗಳ ಅಗತ್ಯ ಇಲ್ವೇನೋ ಅಂಥೇಳಿ ಅನೇಕರ ತಲೆಯಲ್ಲಿ ಒಂದು ಆಲೋಚನೆ ಮೂಡುತ್ತೆ. ನೀವೇನಂತೀರಾ, ಬೆಳಕಷ್ಟೇ ಸಾಕೋ ಅಥವಾ ಅದರ ಜೊತೆಗೆ ನೀರು ಪೋಷಕಾಂಶಗಳು ಬಹಳ ಮುಖ್ಯ. ಆದರೆ ಬೆಳಕು ಇವೆರಡನ್ನೂ ರಾಸಾಯನಿಕ ಕ್ರಿಯೆಗೆ ಒಳಪಡಿಸಿ ಈಗ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಎಲೆಗಳಲ್ಲಿರೋ ಪತ್ರ ಹರಿತ ರಂಧ್ರಗಳು ಭೂಮಿಯಲ್ಲಿರೋ ನೀರಿನ ತೇವಾಂಶವನ್ನು ತಗೊಂಡು ಭೂಮಿಯ ಒಳಗಡೆ ಇರೋ ಪೋಷಕಾಂಶಗಳನ್ನು ತಗೊಂಡು ವಾತಾವರಣದಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಅನ್ನು ತಗೊಂಡು ಅಲ್ಲಿ ಸರಿ ಪ್ರಮಾಣದ ಬೆಳಕು ಆ ಎಲೆಗೆ ತಾಗದೆ ಹೋದರೆ, ಆ ಪತ್ರ ಹರಿತು ರಂಧ್ರಕ್ಕೆ ತಾಗದೆ ಹೋದರೆ ಈ ಎಲ್ಲ ಪೋಷಕಾಂಶಗಳು, ನೀರು ಪೋಷಕಾಂಶಗಳು ಮತ್ತು ಕಾರ್ಬನ್ ಡೈಆಕ್ಸೈಡ್, ಸಕ್ಕರೆ ಅಂಶವಾಗಿ ಪರಿವರ್ತನೆ ಆಗೋಲ್ಲ. ಯಾವಾಗ ಸಕ್ಕರೆ ಅಂಶವಾಗಿ ಅದು ಪರಿವರ್ತನೆ ಆಗಲ್ಲ ಆಗ ಮರಗಿಡಗಳ ಬೆಳವಣಿಗೆ ಕುಂಠಿತಗೊಳ್ತಾ ಬರುತ್ತೆ. ಸೊ ನಾವು ನೀರನ್ನು ಕೊಡಬೇಕು, ಪೋಷಕಾಂಶಗಳನ್ನು ಕೊಡಬೇಕು, ಅದರ ಜೊತೆಗೆ ಬೆಳಕನ್ನು ಕೂಡ ಬಹಳ ಮಹತ್ವದಿಂದ ನಾವು ನೋಡ್ತಾ ಬರಬೇಕಾಗುತ್ತೆ. ಈಗ ಇಡೀ ಪ್ರಪಂಚದಾದ್ಯಂತ ನಾವು ಬೆಳೀತಾ ಇರೋ ಆಹಾರ ಬೆಳೆಗಳು ಅಂತ ಏನಿದೆ ಇದು 15-35 degrees ತಾಪಮಾನದಲ್ಲಿ ಹೆಚ್ಚು ಸದೃಢವಾಗಿ ಬೆಳೆಯುತ್ತೆ. ಆ ಪತ್ರ ಹರಿತು ರಂಧ್ರಗಳಿಗೆ ಬೇಕಾಗಿರುವಂಥ ಪೊಟಾನ್ಗಳಲ್ಲಿರೋ ಶಕ್ತಿ ಕೂಡ ಸಿಗ್ತಾ ಹೋಗುತ್ತೆ. ಯಾವಾಗ ತಾಪಮಾನ ಹೆಚ್ಚಾಗ್ತಾ ಹೋಗುತ್ತೆ ಪತ್ರ ಹರಿತು ರಂಧ್ರಗಳು ಕೂಡ ನಮ್ಮಂತೆ ಹುಟ್ಟು ಮತ್ತು ಸಾವನ್ನು ಹೊಂದಿದೆ. ಅದು ಹುಟ್ಟಬೇಕು ಅಂದರೆ ಸರಿ ಪ್ರಮಾಣದ ಬೆಳಕು ಬೇಕು, ಅಲ್ಲಿ ರಾಸಾಯನಿಕ ಕ್ರಿಯೆ ನಡಿಬೇಕು ಅಂದರೂ ಸರಿ ಪ್ರಮಾಣದ ಬೆಳಕು ಬೇಕು, ಅದು ತನ್ನ ಲೈಫ್ ಸ್ಪ್ಯಾನ್ ಅಂತ ಏನಿದೆ ಅದನ್ನು ಸರಾಗವಾಗಿ ನಡೆಸಲಿಕ್ಕೂ ಕೂಡ ಸರಿ ಪ್ರಮಾಣದ ಬೆಳಕು ಬೇಕು. ಇವತ್ತು ನಮಗೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಬೇರೆ ಬೇರೆ ಕಾರಣಗಳಿಂದ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈಗ ನಾವು ಹೆಚ್ಚು ಫೋಕಸ್ ಮಾಡದೇ ಹೋದರೆ, ಬೆಳಕಿನ ಆ ಶಕ್ತಿಯ ಬಗ್ಗೆ ನಾವು ತಿಳ್ಕೊಳ್ಳದೆ ಹೋದರೆ ಕೃಷಿನಲ್ಲಿ, ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟದ ಪರಿಸ್ಥಿತಿ ಇದೆ ಅಂತ ನಂಗೆ ಅನಿಸುತ್ತೆ. ಈಗ ನಾವೊಂದು 25-30 ವರ್ಷಗಳ ಹಿಂದೆ ನೋಡಿದ್ರೆ, ಈ 25 ವರ್ಷಗಳಲ್ಲಿ ಬೆಳಕಿನ ತೀವ್ರತೆ ಎಷ್ಟು ಹೆಚ್ಚಾಗ್ತಾ ಇದೆಯೋ ನಮ್ಗೆ ಇಳುವರಿ ಕೂಡ ಅಷ್ಟೇ ಕಮ್ಮಿ ಆಗ್ತಾ ಇದೆ. ನಾವು ಅಷ್ಟೇ ಪ್ರಮಾಣದ ನೀರು ಕೊಡ್ತಾ ಇದೀವಿ, ಅದೇ ತರದ ಗೊಬ್ಬರ ಕೊಡ್ತಾ ಇದೀವಿ, ಸೈನ್ಸು ಮುಂದುವರೆದಿದೆ, ಆದ್ರೂ ಈಲ್ಡ್ ಯಾಕೆ ಕಮ್ಮಿ ಆಗ್ತಾ ಇದೆ? ನಾವು ಬೆಳಕಿನ ಮಹತ್ವವನ್ನ ಅರಿತಾ ಇಲ್ಲ ಅಂತ ಅನ್ಕೋತೀನಿ. ಆಮೇಲೆ ಯಾವ ಗಿಡಕ್ಕೆ ಎಷ್ಟು ಪ್ರಮಾಣದ ಬೆಳಕು ಕೊಡಬೇಕು ಅನ್ನೋದು ಬಹಳ ಮುಖ್ಯ. ಉದಾಹರಣೆಗೆ ಭತ್ತ ಬೆಳಿತೀವಿ, ಭತ್ತಕ್ಕೆ ನನಗೆ ಗೊತ್ತಿರೋ ಪ್ರಕಾರ, ನಾನು ತಿಳ್ಕೊಂಡಿರೋ ಪ್ರಕಾರ, ಒಂದು 28-29 ಡಿಗ್ರಿ ತಾಪಮಾನ ಬೇಕು. ನಾವೇನ್ ಮಾಡ್ಬಿಟ್ಟಿದೀವಿ, 35-40 ಡಿಗ್ರಿ ತಾಪಮಾನಕ್ಕೆ ಭತ್ತವನ್ನ ನೇರವಾದ ಬಿಸಿಲಿನಲ್ಲಿ ಬೆಳೆಯುವಂಗೆ ಮಾಡಿದೀವಿ. ಇದು ಆ ಬಿಸಿಲಲ್ಲಿ ಕೆಳಗಡೆ ನಾವು ಕೊಟ್ಟಂತ ನೀರು ಕೂಡ ಕುದಿತಾ ಇದೆ, ಮೇಲ್ಗಡೆ ಸೂರ್ಯನ ಕಿರಣಗಳು ಹೆಚ್ಚು ತೀವ್ರತೆಯಿಂದ ಕೊಡ್ತಾ ಇದೆ. ಭತ್ತ ಬೆಳಿ ಅಂದ್ರೆ ಎಲ್ಲಿಂದ ಬೆಳೆಯುತ್ತೆ, ಇಳುವರಿ ಕೊಡು ಅಂದ್ರೆ ಎಲ್ಲಿಂದ ಕೊಡುತ್ತೆ? ಹಾಗಾಗಿ ಯಾವ ಗಿಡ ಮರಗಳಿಗೆ ಎಷ್ಟು ಪ್ರಮಾಣದ ಬೆಳಕು ಬೇಕು ಅನ್ನೋದನ್ನ ನೋಡಿಕೊಂಡು ನಾವು ಮರ ಗಿಡಗಳ ಸಂಯೋಜನೆಯನ್ನ ನಮ್ಮ ಭೂಮಿನಲ್ಲಿ ಆಯೋಜಿಸ್ತಾ ಬರಬೇಕಾಗುತ್ತೆ. ಅಂತಂದ್ರೆ ಬೆಳಕು ಹೆಚ್ಚು ಆಗಬಾರದು, ಕಡಿಮೆನೂ ಆಗಬಾರದು. ಎಕ್ಸಾಕ್ಟ್ಲಿ, ಆ ತರ ನಾವು ಸಮತೋಲಿತವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದೇ ಬೆಳಕಿನ ಕೃಷಿ ಅಂತ ಹೇಳಿ. ಹೌದು, ಈ ಬೆಳಕಿನ ಕೃಷಿ ಅಂತಕ್ಕಂಥದ್ದು ಇವತ್ತಿನ ಅನೇಕ ಕೃಷಿ ಬಿಕ್ಕಟ್ಟುಗಳಿದ್ದಾವೆ. ಅದು ಕೃಷಿ ಮಾಡುವ ಹೊಲದಿಂದ ಹಿಡಿದು ಮಾರಾಟ ಮಾಡ್ತಕ್ಕಂತಹ ಮಾರುಕಟ್ಟೆಯವರೆಗೂ ಕೂಡ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಅದಲ್ಲದೆ ಅದನ್ನ ಸೇವನೆ ಮಾಡುವಾಗಲೂ ಕೂಡ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಸೇವನೆ ಮಾಡಿದ ನಂತರವೂ ಕೂಡ ಅನೇಕ ಬಿಕ್ಕಟ್ಟುಗಳು ನಮಗೆ ಎದುರಾಗ್ತವೆ. ಈ ನಿಟ್ಟಿನಲ್ಲಿ ಈ ಎಲ್ಲ ಬಿಕ್ಕಟ್ಟುಗಳಿಗೆ ಈ ಬೆಳಕಿನ ಬೇಸಾಯ ಅನ್ನುವಂಥದ್ದು ಹೇಗೆ ಪರಿಹಾರವನ್ನು ಒದಗಿಸಿಕೊಡುತ್ತೆ? ನನಗೆ ಎರಡು ಬಹಳ ಮುಖ್ಯವಾದ ಅಂಶ ಇಲ್ಲಿ ಕಾಣಿಸುತ್ತೆ. ಒಂದು ಇಳುವರಿ, ಇನ್ನೊಂದು ಮಾರುಕಟ್ಟೆ. ಇಳುವರಿಯನ್ನ ನಾವು ಹೆಂಗೆ ನೋಡ್ತಾ ಇದ್ದೀವಿ ಅಂದ್ರೆ, 1 ಎಕರೆ ನಮ್ಮಲ್ಲಿ ಕೃಷಿ ಭೂಮಿ ಇದೆ ಅಂತ ಹೇಳಿದ್ರೆ ಒಂದೇ ತರದ ಬೆಳೆಯನ್ನ ಆಯೋಜಿಸಿಕೊಂಡು ಅದ್ರ ಮೇಲೇನೆ ನನ್ನ ಜೀವನ ಅನ್ನೋ ದೃಷ್ಟಿಕೋನದಲ್ಲಿ ನಾವು ನೋಡ್ತಾ ಇದೀವಿ. ಮೊದಲನೇದಾಗಿ ಈ ದೃಷ್ಟಿಕೋನ ಬದಲಾಗಬೇಕು. ಅಂದ್ರೆ 1 ಎಕರೆನಲ್ಲಿ ಒಂದು ತರದ ಬೆಳೆ ಅಲ್ಲದೇನೆ ಕನಿಷ್ಠ 1-20 ತರದ ಬೆಳೆಗಳನ್ನ ಆಯೋಜಿಸಿಕೊಂಡು ಅದರ ಮಧ್ಯೆ ನಾವು ಭತ್ತ ಬೆಳಿತೀವೋ ಅಥವಾ ರಾಗಿ ಬೆಳಿತೀವಿ ಅಥವಾ ಈರುಳ್ಳಿ ಬೆಳಿತೀವಿ, ಆ ಬೆಳೆಗಳನ್ನ ಬೆಳೆಯಲಿಕ್ಕಾದ್ರೆ ಇಳುವರಿಯ ದೃಷ್ಟಿಯಿಂದ ನಾವು ನೋಡ್ತಾ ಹೋದ್ರೆ 1 ಎಕರೆನಲ್ಲಿ 1 ವರ್ಷಕ್ಕೆ ಸೂರ್ಯನ ಕಿರಣಗಳು ಅಂತ ಏನ್ ಸಿಗುತ್ತೆ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡ್ರೆ 22,000 ಕೆಜಿ ಆಹಾರವನ್ನ ಬೆಳಿಬಹುದು 1 ಎಕರೆನಲ್ಲಿ. ಇದು ನಮ್ ಗುರಿ ಆಗ್ಬೇಕು. ಈಗ ನಾವು ಭತ್ತ ಬೆಳೆದ್ರೆ 1 ಫಸಲಿಗೆ 3,000 ಕೆಜಿ ತಗೋತಾ ಇದೀವಿ, ವರ್ಷದಲ್ಲಿ 2 ಫಸಲು ಬೆಳೆದ್ರೆ 6,000 ಕೆಜಿ ಆಗುತ್ತೆ. ಬೇರೆ ಇನ್ನೊಂದು ಯಾವ್ದಾದ್ರು ತೋಟಗಳನ್ನ ನೋಡಿದ್ರೆ 1-8,000 ಕೆಜಿ ನಾವು ದಾಟ್ತಾ ಇಲ್ಲ, ಆದ್ರೆ ನಮ್ಗೆ 22,000 ಕೆಜಿ ಬೆಳೆಯೋ ಎಲ್ಲ ಸಾಧ್ಯತೆ ಇದೆ. ಈ 22,000 ಕೆಜಿ ಬೆಳಿಲಿಕ್ಕೆ ನಾವು ಈಗ ಏನ್ ನೀರು ಕೊಡ್ತಾ ಇದೀವೋ ಅಷ್ಟೇ ಸಾಕು, ನಾವು ಏನ್ ಗೊಬ್ಬರ ಕೊಡ್ತಾ ಇದೀವೋ ಅಷ್ಟೇ ಸಾಕು. ಮರ ಗಿಡಗಳ ಸಂಯೋಜನೆಯನ್ನ ಮಾಡಿಕೊಂಡು ಸೂರ್ಯನನ್ನ ಆ ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಸರಿಯಾಗಿ ಸದ್ಬಳಕೆಯನ್ನ ಮಾಡ್ಕೊಂಡ್ಬಿಟ್ರೆ ಈ ಗುರಿಯನ್ನ ನಾವು ಮೊದಲು ಸಾಧಿಸ್ದಂಗೆ ಆಗಬೇಕು. ಇದನ್ನ ಸಾಧಿಸ್ತಾ ಹೋದ್ರೆ ಈಗ ನಮ್ಗೇನು ಮಾರುಕಟ್ಟೆನಲ್ಲಿ 5 ರೂಪಾಯಿ ಕೆಜಿ ಇದ್ರೂ ಕೂಡ 22,000 ಕೆಜಿ ಅಲ್ಲಿ ನಾವು ಇಳುವರಿ ಹೆಚ್ಚು ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಮ್ಗೆ ತೊಂದರೆ ಕೊಡೋದಿಲ್ಲ, ಸಸ್ಟೈನಬಲ್ ಕಡೆಗೆ ಹೊರಟೋಗ್ತೀವಿ. ಆಮೇಲೆ ಕೃಷಿನಲ್ಲಿ ಮೌಲ್ಯವರ್ಧನೆಗೆ ಕೂಡ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡಬೇಕಾಗತ್ತೆ. ಈಗ ನೇರವಾಗಿ ನಾವು ಬೆಳೆಗಳನ್ನ ಬೆಳೆದು ಮಾರೋದಕ್ಕಿಂತ 4 ಜನ ಕುಟುಂಬ ನಮ್ದಿದೆ, 1 ರೈತನ ಕುಟುಂಬ ಇದೆ ಅನ್ನೋದಾದ್ರೆ ಇಬ್ರು ಕೃಷಿನಲ್ಲಿ ಕೆಲಸ ಮಾಡ್ಕೊತ ಇಬ್ರು ಅದನ್ನ ಬೈ ಪ್ರಾಡಕ್ಟ್ ಆಗಿ ಮೌಲ್ಯವರ್ಧನೆ ಮಾಡಿ ಮನೆಯಲ್ಲಿ ಮೌಲ್ಯವರ್ಧನೆ ಮಾಡಿಕೊಂಡು ಮಾರುವಂತ ಕೃಷಿ ಪದ್ಧತಿಯು ನಮ್ದಾಗ್ಬೇಕು. ಇದಕ್ಕೆ ನಾನು ನಮ್ಮ ಬೆಳಕಿನ ಬೇಸಾಯದಲ್ಲಿ ಬೇರೆ ಬೇರೆದೇ ಮಾದರಿಗಳನ್ನ ಹೇಳ್ತಾ ಬರ್ತೀನಿ. ಉಪ್ಪಿನಕಾಯಿ ಮಾದರಿ ಅಂತ ಒಂದಿದೆ. 1 ಎಕರೆನಲ್ಲಿ ಉಪ್ಪಿನಕಾಯಿಗೆ ಸಂಬಂಧಿಸಿದ ಎಲ್ಲ ಮರಗಿಡಗಳನ್ನ ಆಯೋಜಿಸ್ಕೊಳ್ಳೋದು, ಅದು ಅಮಟೆಕಾಯಿ, ಹಿರಳಿಕಾಯಿ, ಗಜನಿಂಬೆ, ನಿಂಬೆ, ಮಿಡಿ ಮಾವಿನಕಾಯಿ, ಈ ತರದ ಬೆಳ್ಳುಳ್ಳಿ, ಶುಂಠಿ, ಈ ತರದ ಮರಗಿಡಗಳನ್ನ ಆಯೋಜಿಸ್ಕೊಂಡು ಇಬ್ರು ವರ್ಷ ಪೂರ್ತಿ ಕೆಲಸ ಮಾಡ್ತಾ ಬಂದ್ರೆ ಇಬ್ರು ಮನೆಯಲ್ಲಿ ಅದನ್ನ ಮೌಲ್ಯವರ್ಧನೆ ಮಾಡಿ ಉಪ್ಪಿನಕಾಯಿ ಮಾಡಿ ಅದನ್ನ ಪ್ರತಿದಿನ ಮಾರುವಂಥದ್ದು ಅಂದ್ರೆ ಪ್ರತಿ ತಿಂಗಳು ನಮಗೆ 10,000-15,000 ರೂಪಾಯಿ ಆದಾಯ ಒದಗಬೇಕು 1 ಎಕರೆಯಿಂದ. ಈ ದೃಷ್ಟಿಕೋನದಲ್ಲಿ ನಮ್ಮ ಕೃಷಿಯನ್ನ ನೋಡದೆ ಹೋದ್ರೆ ಇನ್ನೊಂದು ಡ್ರೈ ಫ್ರೂಟ್ ಮಾಡಲ್ ಅಂತಿದೆ, ಅಲ್ಲಿ ಬರೀ ಡ್ರೈ ಫ್ರೂಟ್ ಮರಗಿಡಗಳು ಬರುತ್ತೆ, ಗೋಡಂಬಿ, ಖರ್ಜುರ, ದ್ರಾಕ್ಷಿ, ಈ ತರದ ಮರಗಿಡಗಳೇ ಬರುತ್ತೆ. ಚಟ್ನಿ ಪುಡಿ ಮಾಡಲ್ ಅಂತ ಒಂದಿದೆ, ಚಟ್ನಿ ಪುಡಿ ಮಾದರಿ ಅಂತ. 1 ಎಕರೆನಲ್ಲಿ ನಾವು ಯಾವೆಲ್ಲ ಎಲೆಗಳನ್ನ, ಹಣ್ಣುಗಳನ್ನ, ಕಾಯಿಗಳನ್ನ ಬಳಸ್ಕೊಂಡು ಚಟ್ನಿ ಪುಡಿ ಮಾಡಬಹುದು, ಅದಕ್ಕೆ ಸಂಬಂಧಪಟ್ಟಿರೋದೇ 1 ಎಕರೆನಲ್ಲಿ ನಾವು ಬೆಳೀತಾ ಹೋಗ್ಬೇಕು. ಅಂದ್ರೆ ಕೃಷಿಯನ್ನ ನಾವು ಈಗ ಬೇರೆ ದೃಷ್ಟಿಕೋನದಲ್ಲಿ ನೋಡಿ ನಾವು ಮೌಲ್ಯವರ್ಧನೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ಕೊಂಡು ಪ್ರತಿ ತಿಂಗಳು ಆದಾಯವನ್ನು ನೋಡದೆ ಹೋದ್ರೆ ಈಗಾಗಲೇ ನಾವು 50 ವರ್ಷದ ಕೆಳಗಡೆ ಏನು 80% ರೈತರಿದ್ರು, ಅಂತ ಮಾತಾಡ್ತಾ ಇದ್ವಿ. ಈಗ ಅದು 48% ಬಂದಿದೆ ಅನ್ನೋ ಒಂದು ವರದಿ ಇದೆ. ಇನ್ನೊಂದು 25-30 ವರ್ಷದಲ್ಲಿ ಅದು ಇನ್ನೂ ಕಮ್ಮಿ ಆಗ್ಬಿಟ್ರೆ ಕಷ್ಟ ಆಗೋಗುತ್ತೆ. ಸೊ ಹಾಗಾಗಿ ಕೃಷಿಯನ್ನ ನಾವು ಬೇರೆ ದೃಷ್ಟಿಕೋನದಲ್ಲೂ ನೋಡ್ಬೇಕಾಗುತ್ತೆ. ತಾವಾಗ್ಲೇ ಹೇಳಿದ್ರಿ, 1 ಎಕರೆನಲ್ಲಿ ಸುಮಾರು 22,000 kg ಆಹಾರವನ್ನ ಉತ್ಪಾದನೆಯನ್ನ ಮಾಡಬಹುದು ಅಂತ ಹೇಳಿ. ಈಗ ನಾವು ಸಾಮಾನ್ಯವಾಗಿ ಮಾಡ್ತಾ ಇರತಕ್ಕಂಥದ್ದು 5,000-6,000 kg, ಇನ್ನೂ ಹೆಚ್ಚು ಅಂತ ಅಂದ್ರೆ 7,000 kg ವರೆಗೂ ಕೂಡ ಕಷ್ಟಪಟ್ಟು ಮಾಡಬಹುದು. ಇದನ್ನ 22,000 kg ಪಡೆಯುವಂಥದ್ದು ಸಾಧ್ಯವಾಗುತ್ತೆ ಅನ್ನೋದಾದ್ರೆ ಹೇಗೆ, ಅದ್ರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ. ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ಇದಕ್ಕೆ ನಮ್ಗೆ ಒಂದ್ 3-4 ವರ್ಷದ ಒಂದು ಎಫರ್ಟ್ ಬೇಕಾಗತ್ತೆ. ಅಂದ್ರೆ ಮರಗಿಡಗಳು ಬೆಳೆಸಲಿಕ್ಕೆ ಸಮಯ ಬೇಕಾಗತ್ತೆ. ಈಗ ನನ್ನ ತೋಟದಲ್ಲಿ ನಾನು 1 ಎಕರೆನಲ್ಲಿ 17,000 kg ಆಹಾರನ ಬೆಳೆಯೋ ಅಂತ ಆ ಗುರಿಯನ್ನ ತಲುಪಿದೀನಿ. 22,000 kg ಇನ್ನೊಂದು 3-4 ವರ್ಷದ ಎಫರ್ಟ್ ಅಲ್ಲಿ ನಾನು ತಲುಪಬಹುದು. ಇಲ್ಲಿ ನಾವು ಮಾಡ್ಕೋಬೇಕಾಗಿರೋದು ಏನಂದ್ರೆ, 1 ಎಕರೆನಲ್ಲಿ ನಾನು ಆಗ್ಲೇ ಹೇಳೋ ಆಹಾರ ಬನದ ಪರಿಕಲ್ಪನೆಯಲ್ಲಿ, ಫುಡ್ ಫಾರೆಸ್ಟ್ ನ ಪರಿಕಲ್ಪನೆಯಲ್ಲಿ ಹತ್ತತ್ರ 1,500 ಮರಗಿಡಗಳು ಬರುತ್ತೆ. 30 ಜಾತಿಯ ಮರಗಿಡಗಳು ಬರುತ್ತೆ. ಇದರಲ್ಲಿ ಮಾವು ಆಯಾ ವಾತಾವರಣಕ್ಕೆ ಹೊಂದ್ಕೊಳ್ಳೋ ಅಂತಾರೆ. ಉದಾಹರಣೆಗೆ ಹೇಳ್ಬೇಕಾದ್ರೆ ಮಾವು, ಮೌಸುಂಬಿ, ಕಿತ್ತಲೆ, ನಿಂಬೆ, ಈ ತರದ ಎಲ್ಲಾ ಬೆಳೆಗಳು, 30 ಜಾತಿಯ ಬೆಳೆಗಳು ಬರುತ್ತೆ. ಇದನ್ನ ಯಾವ ಬೆಳೆಗೆ ಎಷ್ಟು ಪ್ರಮಾಣದ ಸೂರ್ಯನ ಬೆಳಕು ಬೇಕು ಅಂತ ಹೇಳಿ ಜಾಗವನ್ನ ನಿರ್ಧಾರ ಮಾಡ್ಲಿಕ್ಕಾಗತ್ತೆ. ಹೆಂಗೆಂಗ್ ಬೇಕೋ ಹಂಗಂಗೆ ಹಾಕೊಂಡ್ರೆ ಕಷ್ಟ ಆಗತ್ತೆ. ಆ ಗಿಡಕ್ಕೆ ಎಷ್ಟು ಪ್ರಮಾಣದ ಸೂರ್ಯನ ಬೆಳಕು ಬೇಕು ಅಂತ ಹೇಳಿ ಜಾಗವನ್ನ ನಿರ್ಧಾರ ಮಾಡ್ಕೊಂಡು ಹೋದ್ರೆ 1,500 ಮರಗಿಡಗಳನ್ನ, 30 ಜಾತಿಯ ಮರಗಿಡಗಳನ್ನ ಬೆಳೆಸ್ತಾ ಹೋಗ್ಬೋದು. ಆ ಮರಗಿಡಗಳ ಮಧ್ಯೆ ಮನೆಗೆ ಬೇಕಾಗಿರೋ ಭತ್ತ, ರಾಗಿ, ಶೇಂಗಾ ಬೆಳೆದು ಶೇಂಗಾ ಎಣ್ಣೆ ಆಗ್ಬೇಕು, ಹಸಿಮೆಣಸಿನ್ಕಾಯಿ ಬೆಳೆದು ಹಸಿಮೆಣಸಿನ್ಕಾಯಿ ಪುಡಿ ಆಗ್ಬೇಕು, ಧನಿಯಾ ಬೆಳೆದು ಧನಿಯಾ ಪುಡಿ ಆಗ್ಬೇಕು, ಮನೆಗೆ ಬೇಕಾಗಿರೋ ಅಂತ ಎಲ್ಲಾ ಪದಾರ್ಥಗಳನ್ನ, ಉಪ್ಪೊಂದನ್ನ ಬಿಟ್ಟು ಇನ್ನೇನನ್ನು ಕೊಂಡ್ಕೊಂಡು ಬರ್ಕೂಡುದು, ಆ 1 ಎಕರೆನಲ್ಲೇನೆ ಬೆಳೀತಾ ಬರಬೇಕು. ಅದು ಯಾಕೆ ನಮಗೆ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ ಅಂದ್ರೆ, ಇವತ್ತು ರಾಸಾಯನಿಕಗಳ ಬಳಕೆಯಿಂದ ನಾವು ಬಳಸ್ತಾ ಇರೋ ಆಹಾರ ಕೂಡ ನಮ್ಮ ದೇಹದಲ್ಲಿ ವಿಷ ಸೇರಿಸ್ಕೊಂಡು ಬೇರೆ ಬೇರೆ ಅನಾರೋಗ್ಯಕ್ಕೆ ಕಾರಣ ಆಗ್ತಾ ಇದೆ. ಎರಡನೇದು, ಪ್ರತಿ ತಿಂಗಳು ಒಬ್ಬ ರೈತ ಕುಟುಂಬ 3,000-4,000 ರೂಪಾಯಿ ರೇಷನ್ ಅನ್ನ ಕೊಂಡ್ಕೊಂಡು ಬರ್ತಾ ಇರ್ತಾರೆ. ಆ 1 ಎಕರೆನಲ್ಲಿ ಮಳೆಗಾಲದಲ್ಲಿ ಆ 3,000 ರೂಪಾಯಿ ಏನ್ ರೇಷನ್ ಕೊಂಡ್ಕೊಂಡು ಬರ್ತಾರೆ, ಅಷ್ಟು ರೇಷನ್ ಅನ್ನ ನಾವು ಬೆಳೆಯಂಗ ಆಗ್ಬಿಟ್ರೆ ಅಂದ್ರೆ ವರ್ಷಕ್ಕೆ 30,000-40,000 ರೂಪಾಯಿ ಖರ್ಚನ್ನ ಕಮ್ಮಿ ಮಾಡಬಹುದು. ಇನ್ನೊಂದು ಕಡೆ ಈ 1,500 ಮರಗಿಡಗಳು, 30 ಜಾತಿಯ ಮರಗಿಡಗಳಿಂದ ನಾವು ಒಂದ್ ಸ್ವಲ್ಪ ಪ್ರತಿ ತಿಂಗಳು 10,000-15,000 ರೂಪಾಯಿ ಆದಾಯವನ್ನು ಕಾಣಂಗಾಗತ್ತೆ. ಇದು 1 ಎಕರೆನಲ್ಲಿ 22,000 kg ಆಹಾರ ಬೆಳೆಯೋ ಅಂತ ಒಂದು ಮಾದರಿ. ಹೇಗೆ, ಏನೆಲ್ಲ ಸಂಯೋಜನೆ ಮಾಡ್ಕೋಬಹುದು ಒಂದ್ ಸ್ವಲ್ಪ ಬ್ರೀಫ್ ಆಗಿ ಹೇಳಿ. ಈಗ ಅದರಲ್ಲಿ ಮಾವು ಅಂತ ತಗೊಂಡ್ರೆ 1 ಎಕರೆಗೆ ಹತ್ತತ್ರ 1,036 ಮರಗಿಡಗಳು ಬರುತ್ತೆ ಮಾವು. ಮೌಸುಂಬಿ ಅಥವಾ ಕಿತ್ತಲೆ ನಮ್ಗೆ ಬೇರೆ ಬೇರೆ ಇದೆ, ಆಪ್ಷನ್ ಇದೆ. ಸೊ ಮೌಸುಂಬಿ, ಕಿತ್ತಲೆ ಆ ಜಾತಿಯ ಮರಗಿಡಗಳು ತಗೊಂಡ್ರೆ 25 ಬರುತ್ತೆ. 200 ಬಾಳೆ, 200 ಪಪ್ಪಾಯ, 300 ನುಗ್ಗೆಯನ್ನ ಕೂರಿಸ್ಕೋಬಹುದು, 140 ನಿಂಬೆ, 140 ಸೀತಾಫಲ, 70 ತೇಗದ ಗಿಡ, 140 ದಾಳಿಂಬೆ ಅಥವಾ ಕಾಫಿ ಅಥವಾ ಕೋಕೋ ಆ ಜಾತಿಗೆ ಸಂಬಂಧಿಸಿದ ಮರಗಿಡಗಳನ್ನ ಕೂರಿಸ್ತಾ ಬರಬಹುದು. 2,000 ಹಸಿಮೆಣಸಿನಕಾಯನ್ನ ಕೂರಿಸಬಹುದು. 500 ಬೆಂಡೆ, 500 ಬೀನ್ಸ್ ಈ ತರದ ಇದನ್ನ ಹಾಕೊಂಡು ಹೋಗ್ಬೋದು. 300 ಕರವಂದ ಗಿಡ ಬರುತ್ತೆ. ಆ ತರದ ಮರಗಿಡಗಳೇ ನಮ್ಗೆ 1,500 ಬರುತ್ತೆ. ಅದರ ಮಧ್ಯೆ ತರಕಾರಿ ಕಾಳುಗಳು ಅದೆಲ್ಲ ಕೂಡ ಬರುತ್ತೆ. ಇಲ್ಲಿ ಟ್ರೆಂಚ್ಗಳ ಅಗತ್ಯ ಬರುತ್ತೆ ಕಾಲುವೆಗಳದ್ದು. ಬೆಳಕಿನ ಬೇಸಾಯದ 6 ಗೋಲ್ಡನ್ ಸ್ಟೆಪ್ಸ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ 1 ಗೋಲ್ಡನ್ ಸ್ಟೆಪ್ ನಮ್ಗೆ ಟ್ರೆಂಚಸ್ ಬರುತ್ತೆ. ಈ ಟ್ರೆಂಚಸ್ 3 ಅಡಿ ಅಗಲ, 1.5 ಅಡಿ ಆಳ ಇರುತ್ತೆ. ನೀರನ್ನ ನಮ್ಮ ಭೂಮಿನಲ್ಲಿ ಹಿಡಿದಿಟ್ಕೋಬೇಕು ಅಂದ್ರೆ ಮಳೆ ನೀರು ಯಾವ ದಿಕ್ಕಿಗೆ ಹರಿಯುತ್ತೆ ಅದಕ್ಕೆ ಅಡ್ಡಲಾಗಿ ನಾವು ಟ್ರೆಂಚಸ್ ಅನ್ನ ಮಾಡ್ತೀವಿ. ಪ್ರತಿ 15 ಅಡಿಗೆ ಒಂದೊಂದು ಟ್ರೆಂಚ್ ಬರುತ್ತೆ, ಈ ತುದಿಯಿಂದ ಆ ತುದಿವರೆಗೂ. ಪ್ರತಿ 15 ಅಡಿಗೆ 1 ಎಕರೆನಲ್ಲಿ ಸುಮಾರು 10 ಟ್ರೆಂಚ್ ಬರುತ್ತೆ. ಈ 3 ಅಡಿ ಅಗಲ, 1.5 ಅಡಿ ಆಳದ 10 ಟ್ರೆಂಚ್ಗಳಲ್ಲಿ 1 ವರ್ಷಕ್ಕೆ ಕನಿಷ್ಠ ಪಕ್ಷ 4-5 ಲಕ್ಷ ಲೀಟರ್ ಮಳೆ ನೀರನ್ನ ಹಿಡಿದಿಟ್ಕೋಬಹುದು ನಾವು. ಅದು ನಾವು ಒಂದು ವಾಟರ್ ಸ್ಟೋರೇಜ್ ಟ್ಯಾಂಕ್ ತರ ಮಾಡಿಕೊಂಡು ಅಲ್ಲಿ ಸ್ಟೋರ್ ಮಾಡಾದ್ರೂ ಇಟ್ಕೋಬಹುದು, ಅಥವಾ ಅಂತರ್ಜಲಕ್ಕೆ ಇಂಗುಸ್ತಾನು ಹೋಗ್ಬೋದು. ಈಗ ನನ್ನ ತೋಟದಲ್ಲೇ 20 ವರ್ಷದ ಹಳೇದು ಒಂದು ಬೋರ್ ಇತ್ತು, ಅದು ನೀರಿಲ್ಲ ಅಂತ ಡ್ರೈ ಆಗ್ಬಿಟ್ಟಿತ್ತು. ಟ್ರೆಂಚಸ್ ಅನ್ನ ಮಾಡಿಸಿ 4 ವರ್ಷದಲ್ಲಿ ಇವತ್ತು ನನ್ನ ಹತ್ರ ನಿಂತೋಗಿರೋ ಬೋರಲ್ಲಿ 2-2.5 ಇಂಚು ನೀರಿದೆ. ಈ ತರದ ಸಾಕಷ್ಟು ಪ್ರಯೋಗಗಳು ಬೇರೆ ಬೇರೆ ಭೂಮಿನಲ್ಲೂ ನಾವು ನೋಡಿದೀವಿ ಟ್ರೆಂಚಸ್ ಅನ್ನ ಮಾಡಿಕೊಂಡು. ಅಂದ್ರೆ ಅಡಿಷನಲ್ ಆಗಿ ನೀರನ್ನ ಸಂರಕ್ಷಿಸೋಸ್ಕೋಸ್ಕರ ನಾವು ಯಾವುದೇ ಖರ್ಚುಗಳನ್ನ ಮಾಡ್ದೇನೆ. ಈಗ ನನಗೆಲ್ಲ ಒಂದ್ ಕಡೆ ಕೃಷಿ ಹೊಂಡ ಮಾಡಬೇಕು ಅಂದ್ರೆ ಅಷ್ಟು ಜಾಗ, ಅಷ್ಟು ಇನ್ವೆಸ್ಟ್ಮೆಂಟು, ಅದು ಮತ್ತೆ ಕೃಷಿಯಿಂದ ಎಲ್ಲೋ ದೂರ ಅಂತ ಕಾಣಿಸುತ್ತೆ. ಇದು ಪ್ರತಿ 15 ಅಡಿ ಇರೋದ್ರಿಂದ ಮಳೆ ನೀರು ಅಲ್ಲೇ ಸಂಗ್ರಹ ಆಗ್ತಾ ಹೋಗುತ್ತೆ. ಆ 15 ಅಡಿ ಬೆಡ್ ಅಂತ ಏನಿದೆ ಅಲ್ಲಿ ನಾವು ಮರಗಿಡಗಳನ್ನ ನೆಡ್ಲಿಕ್ಕೆ ಸಾಧ್ಯ. ಆದ್ರೆ ವರ್ಷದಲ್ಲಿ 1-10 ತಿಂಗಳು ನಾವು ನೀರೇ ಕೊಡಬೇಕಾಗಿಲ್ಲ, ಯಾಕಂದ್ರೆ ಅಲ್ಲೇ ಪಕ್ಕದಲ್ಲೇ ನೀರಿರುತ್ತೆ, ಬೇರುಗಳು ಅಲ್ಲಿ ಹರಿದಾಡ್ಕೊಂಡು ಹೋಗುತ್ತೆ. ಆಮೇಲೆ ಇನ್ನೊಂದು ಟ್ರೆಂಚಸ್ ಇಂದ ಆಗೋ ಅನುಕೂಲ ಏನು ಅಂತ ಹೇಳಿದ್ರೆ, ಈ 15 ಅಡಿಗೆ ಒಂದು ಟ್ರೆಂಚ್ ಮಾಡೋದ್ರಿಂದ ಅಲ್ಲಿ ನಾವು ಹ್ಯೂಮಸ್ ಅನ್ನ ತಯಾರು ಮಾಡಿ, ಹ್ಯೂಮಸ್ ಮದರ್ ಆಫ್ ನ್ಯೂಟ್ರಿಯಂಟ್ ಅಂತ ಕರಿಬಹುದು. ಮರಗಿಡಗಳ ಬೆಳವಣಿಗೆಗೆ ಬೇಕಾಗಿರೋ ಎಲ್ಲ ಪೋಷಕಾಂಶಗಳು ಕೂಡ ಹ್ಯೂಮಸ್ಸಿನ ಮೂಲಕ ನಾವು ಒದಗಿಸ್ತಾ ಹೋಗ್ತೀವಿ. ಸಾವಯವ ಇಂಗಾಲ ಹೆಚ್ಚಾಗಬೇಕು ಅಂದ್ರೆ ಮೊದಲ ಹೆಜ್ಜೆ ಹ್ಯೂಮಸ್ ಅಂತಲೂ ಹೇಳ್ಬೋದು. ಒಂದು 3-4 ವರ್ಷಗಳ ಎಫರ್ಟ್ ಹಾಕಿ ನಾವು ಹ್ಯೂಮಸ್ ಅನ್ನ ತಯಾರು ಮಾಡಿಬಿಟ್ರೆ, ಮರಗಿಡಗಳು ಆವಾಗ ಬೆಳ್ಕೊಂಡು ಮೇಲಕ್ಕೆ ಹೋಗಿರುತ್ತೆ, ಬೇರುಗಳು ಟ್ರೆಂಚ್ ವರೆಗೂ ಬಂದಿರುತ್ತೆ, ಆ ಟ್ರೆಂಚ್ ಅಲ್ಲಿ ನೀರೂ ಇರುತ್ತೆ, ನೀರಿನ ತೇವಾಂಶನೂ ಇರುತ್ತೆ, ಅಲ್ಲಿ ಊಟನೂ ಇರುತ್ತೆ. ನಾವು ಮರಗಿಡಗಳಿಗೆ ಕೊಡೋದೇನು, ಸೂರ್ಯನ ಕಿರಣಗಳನ್ನ ಸದ್ಬಳಕೆ ಮಾಡ್ಕೋತಾ ಇದೀವಿ. ಕೆಳಗಡೆ ನೀರಿದೆ ಮತ್ತೆ ಊಟ ಇದೆ, ಊಟ ಅಂದ್ರೆ ಪೋಷಕಾಂಶಗಳು, ಅದು ಫಾಸ್ಫರ್, ಐರನ್, ಬೋರಾನ್, ಜಿಂಕ್ ಎಲ್ಲ ಪೋಷಕಾಂಶ ಎಲ್ಲವೂ. ಇದನ್ನ ಮಾಡಿಬಿಟ್ರೆ ಒಂದು 4 ವರ್ಷ ಕಳೆಯೋದ್ರೊಳಗಡೆ ನಾವೇನು ವರ್ಷಕ್ಕೆ ಒಂದು 5 ಟ್ರ್ಯಾಕ್ಟರ್ ಲೋಡ್ ಗೊಬ್ಬರ ಹಾಕ್ತೀವಿ ಅಥವಾ ಬೇರೆ ಮಣ್ಣನ್ನ ಹಾಕ್ತೀವಿ, ಭೂಮಿ ಪೋಷಕಾಂಶಗಳ ಪೂರೈಕೆಗೆ ಒಂದಷ್ಟು ದುಡ್ಡನ್ನ ಖರ್ಚು ಮಾಡ್ತೇವೆ, ಇದು ಸಂಪೂರ್ಣವಾಗಿ ನಿಲ್ತಾ ಬಂದ್ಬಿಡುತ್ತೆ. ಈಗ ನನ್ನ ತೋಟದಲ್ಲಿರೋ ಬಾಳೆಗೂ ಕೂಡ ನಾನು ತಿಂಗಳಿಗೊಂದ್ಸರಿ ನೀರು ಕೊಡ್ತೀನಿ, ಅದು ಬೇಸಿಗೆನಲ್ಲಿ, ಮಳೆಗಾಲದಲ್ಲಿ ಕೊಡೋದೇ ಇಲ್ಲ. ಅಂದ್ರೆ ನೀರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನಾವು ಹಿಡಿದಿಡಬಹುದು ನಮ್ಮ ಭೂಮಿಯಲ್ಲಿ. ಹಾಗಾಗಿ ಟ್ರೆಂಚಸ್ ಮೋಸ್ಟ್ ಇಂಪಾರ್ಟೆಂಟ್, ಬಹಳ ಮುಖ್ಯ ಆಗುತ್ತೆ ಇಲ್ಲಿ. ಹಾಗಾಗಿ ಕಾಲುವೆಗಳನ್ನ ಮಾಡಿಕೊಂಡು ಈ ಒಂದು ಬೆಳಕಿನ ಬೇಸಾಯವನ್ನು ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು ತಮ್ಮ ಅಭಿಪ್ರಾಯ. ಆಗಲೇ ಮಾತಾಡ್ತಾ ಒಂದು ಕಾನ್ಸೆಪ್ಟ್ ಹೇಳಿದ್ರಿ ತಾವು, ಫುಡ್ ಫಾರೆಸ್ಟ್ ಅಂತ ಹೇಳಿ, ಆಹಾರದ ಬನ ಅಂತ ಹೇಳಿ ನಾವು ಅದನ್ನ ಕರಿಬಹುದು. ಏನು ಇದು ಆಹಾರದ ಬನ ಅಥವಾ ಫುಡ್ ಫಾರೆಸ್ಟ್ ಅಂತ ಅಂತಂದ್ರೆ? ಕೃಷಿಯನ್ನ ಮರಗಿಡಗಳ ಸಂಯೋಜನೆಯನ್ನ ನಮ್ ಇವತ್ತಿನ ಪ್ರಸ್ತುತ ಪರಿಸ್ಥಿತಿಗೆ ಹೊಂದ್ಕೊಂಡಂಗೆ ಹೊಸ ತರದಲ್ಲಿ ಹೆಂಗ್ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಯೋಚನೆ ಮಾಡಿದಾಗ, ನಮ್ ಕೃಷಿ ಭೂಮಿ ಇದೆ, ನಾವು ಬೆಳೆ ಬೆಳೀತಾ ಇದೀವಿ, ಈಗ ಆ ಬೆಳೆಯನ್ನ ಎಲ್ಲ ಮಾರ್ಬಿಟ್ಟು ನಾವು ಮತ್ತೆ ಹೋಗಿ ಅಂಗಡಿ ಕೊಂಡ್ಕೊಂಡು ಬರೋದಿದೆಯಲ್ಲ, ಇದು ರೈತನ ಆರ್ಥಿಕತೆ ಮೇಲೆ ಬಹಳ ದೊಡ್ಡ ಹೊಡೆತನೆ ಸಿಗ್ತಾ ಇದೆ. ಹಂಗಾಗಿ ನಮ್ಮ ಬೆಳೆಯನ್ನ ನಮ್ಮ ಭೂಮಿನಲ್ಲೇ ಬೆಳಿಬೇಕು ಅಂದಾಗ ಅದು ಆಹಾರ ಬನವಾಗಿ ಪರಿವರ್ತನೆ ಆಗುತ್ತೆ. ಮರಗಿಡಗಳಿಂದ ಕೂಡಿರೋ ಕೃಷಿ ಪದ್ಧತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡಲೇಬೇಕಾಗತ್ತೆ. ಇವತ್ತಿನ ಪ್ರಸ್ತುತ ಪರಿಸ್ಥಿತಿ, ವಾತಾವರಣದಲ್ಲಿ ಆಗ್ತಾ ಇರೋ ಬದಲಾವಣೆ ಎಲ್ಲನೂ ನೋಡ್ತಾ ಬಂದ್ರೆ, ಈ ಆಹಾರ ಬನದಲ್ಲಿ ಆಗ್ಲೇ ಹೇಳಿರೋ ಅಂತ ಉಪ್ಪಿನಕಾಯಿ ಮಾದರಿ ಅಂದ್ರೆ ಪ್ರತಿ ತಿಂಗಳು ನಾವು ಆದಾಯವನ್ನ ನೋಡ್ಕೊಂಡು ಬರೋ ಅಂತ, ಆ ಮರಗಿಡಗಳ ಮಧ್ಯೆ ನಮ್ಮ ಮನೆಗೆ ಬೇಕಾಗಿರೋ ಬೆಳೆಗಳನ್ನು ಬೆಳೆಯೋ ಅಂತ ಒಂದು ಪರಿಕಲ್ಪನೆಯನ್ನ ಫುಡ್ ಫಾರೆಸ್ಟ್ ಅಂತ ಹೇಳ್ತೀನಿ. ನಾವು ಒಂದ್ ಸ್ವಲ್ಪ ನಮ್ಮ ಕೃಷಿ ಭೂಮಿಯ ಜೊತೆಗೆ ನಮ್ಮ ವಾತಾವರಣವನ್ನ ನಾವು ನೋಡ್ಲಿಕ್ಕೆ ಸಾಧ್ಯ. ಆದ್ರೆ ಇವತ್ತು ಜಾಗತಿಕವಾಗಿ ತಾಪಮಾನ ಹೆಚ್ಚಾಗ್ತಾ ಇರೋದ್ರಿಂದ ಮತ್ತೆ ಶಾಖವರ್ಧಕ ಅನಿಲಗಳು ಅಂತ ಏನ್ ಹೇಳ್ತೀವಿ ಅದರ ಗ್ರೀನ್ಹೌಸ್ ಗ್ಯಾಸಸ್, ಅದರ ಉತ್ಪಾದನಾ ಪ್ರಮಾಣ ಜಾಸ್ತಿ ಆಗ್ತಾ ಇರೋದ್ರಿಂದ ಇಡೀ ಪ್ರಪಂಚದಲ್ಲಿ ಹತ್ತಿರ 40% ಕಾಡ್ ನಾಶ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಕಾಡ್ ನಾಶ ಆಗ್ತಾ ಇರೋದಾದ್ರೆ ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ಒಂದು ಕುರ್ಚುಲ್ ಕಾಡು, ಬೆಟ್ಟಗುಡ್ಡಗಳ ಕಾಳು, ಗೋಮಾಳ ಅಂತೆಲ್ಲ ಇತ್ತು. ಕರ್ನಾಟಕದಲ್ಲೇ ನೋಡಿದ್ರೆ ಹತ್ತಿರ 120,000 ಹೆಕ್ಟೇರ್ ಭೂಮಿ ಗೋಮಾಳದಿದೆ, ಕುರ್ಚುಲ್ ಕಾಡು, ಗೋಮಾಳ, ದೇವ್ರಿಗೆ ಬಿಟ್ಟಿರೋ ಜಾಗ ಎಲ್ಲ ಇದೆ. ಅಲ್ಲಿ ಮರಗಿಡಗಳು ಇದ್ವು, ಅಲ್ಲಿ ಪ್ರಾಣಿ ಪಕ್ಷಿಗಳು ಇದ್ವು, ಅಲ್ಲಿ ಜೀವಾಣುಗಳು ನೆಲೆಸ್ತಾ ಇದ್ವು, ಅಲ್ಲಿ ಕೆರೆಗಳು ಇತ್ತು, ಅಂತರ್ಜಲ ಚೆನ್ನಾಗಿತ್ತು. ಆದ್ರೆ ಇವತ್ತು ಒಂದು ಕಡೆ ಕಾಡ್ ನಾಶ ಆಗ್ತಾ ಇದೆ, ಇನ್ನೊಂದ್ ಕಡೆ ಈ ತರದ ಕೃಷಿಗೆ ಮತ್ತೆ ಪರಿಸರಕ್ಕೆ ಪೂರಕವಾಗಿ ಸಹಕರಿಸೋ ಅಂತ ಭೂಮಿ ಅಂತ ಏನಿತ್ತು ಇದು ಕೂಡ ಬೇರೆ ಬೇರೆ ಕಾರಣಗಳಿಂದ ಇವತ್ತು ಅಲ್ಲಿ ಮರಗಿಡಗಳು ಕಾಣಿಸ್ತಾ ಇಲ್ಲ, ಅಕ್ವೇರ್ ಆಗೋದು ಜಾಸ್ತಿ ಆಗ್ತಾ ಇದೆ. ಇಂಥ ಸಮಯದಲ್ಲಿ ನಮ್ಮ ಕೃಷಿ ಭೂಮಿಯನ್ನ ಆಹಾರ ಬನವಾಗಿ ಪರಿವರ್ತಿಸ್ತಾ ಒಂದ್ ಕಡೆ ಕಾಡನ್ನು ಬೆಳೆಸ್ತಾ ಇನ್ನೊಂದ್ ಕಡೆ ಕುರುಚಲು ಕಾಡನ್ನು ಸಂರಕ್ಷಣೆ ಮಾಡ್ಕೊಳ್ತಾ ಹೋದ್ರೆ ಮಾತ್ರ ನಾವು ಜಾಗತಿಕ ತಾಪಮಾನದಿಂದ ಕೂಡ ಆಚೆ ಬರಬಹುದು. ನಾವು ಕೃಷಿಗೆ ಬರೀ ಬೆಳಕನ್ನ, ನೀರನ್ನ, ಪೋಷಕಾಂಶಗಳನ್ನ ಪೂರೈಸ್ಬಿಟ್ರೆ ಸಾಕಾಗಲ್ಲ. ಒಂದು ಮರ ಬೆಳಿಬೇಕು ಅಂದ್ರೆ ಕೋಟಿ ಕೋಟಿ ಜೀವಾಣುಗಳು ಬೇಕು, ಅಲ್ಲಿ ಪ್ರಾಣಿ ಪಕ್ಷಿಗಳು ಬೇಕು. ಅದು ಇವತ್ತು ನಮ್ಮ ಕೃಷಿ ಭೂಮಿನಲ್ಲಿ ಕಾಣಿಸ್ತಾ ಇಲ್ಲ. ನಾವು ರಾಸಾಯನಿಕಗಳನ್ನ ಹಾಕ್ತಾ ಇದೀವಿ, ಒಂದ್ ಎಕರೆನಲ್ಲಿ ಹುಡುಕಿದ್ರು ಒಂದು ಎರೆಹುಳು ಕಾಣಿಸ್ತಾ ಇಲ್ಲ. ಆದ್ರೆ ಒಂದ್ ಎಕರೆನಲ್ಲಿ ಕಮ್ಮಿ ಅಂದ್ರೆ 50,000 ಮೇಲೆ ಎರೆಹುಳುಗಳು ಇರಬೇಕು ಅಂತ ಹೇಳ್ತಾರೆ, ಅದು ಫಲವತ್ತತ ಭೂಮಿ ಅಂತ ಹೇಳ್ತಾರೆ, ಕಾಣಿಸ್ತಾನೆ ಇಲ್ಲ. ಸೊ ಆ ಜೀವಾಣುಗಳನ್ನ ಸೃಷ್ಟಿ ಮಾಡ್ಲಿಕ್ಕೂ ಕೂಡ ಪ್ರಾಣಿ ಪಕ್ಷಿಗಳನ್ನ, ಅದರ ಸಂಖ್ಯೆಯನ್ನ, ಅದರಿಂದ ನಮ್ಗೆ ಸಿಗೋ ಅನುಕೂಲವನ್ನ ವೃದ್ಧಿ ಮಾಡಬೇಕು ಅಂದ್ರೂ ಕೂಡ ನಮ್ಮ ಕೃಷಿ ಭೂಮಿ ಮರಗಿಡಗಳಿಂದ ಕೂಡಿರೋ ಕೃಷಿ ಭೂಮಿ ಆಗ್ಬೇಕು. ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಹೋದ್ರೆ ಆಹಾರ ಬನ ಈ ಎಲ್ಲ ಪ್ರಕೃತಿಯ ಉಳಿವಿಗಾಗಿ ಸೂಕ್ತವಾದ ಒಂದು ಪರಿಕಲ್ಪನೆ, ಒಂದು ಮೆಥಡ್ ಅಂತ ಹೇಳ್ಬೋದು. ಈ ಜಾಗತಿಕವಾಗಿ ತಾಪಮಾನ ತುಂಬಾ ಏರಿಕೆ ಆಗ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾ ಇರತಕ್ಕಂಥದ್ದು, ಇದರಿಂದ ಕೃಷಿ ಮೇಲೆ ಏನೆಲ್ಲ ದುಷ್ಪರಿಣಾಮಗಳಾಗ್ತಾ ಇದ್ದಾವೆ? ಒಂದು ಎರಡು ಅಲ್ಲ ಸರ್, ಇದು ಸಾಕಷ್ಟು ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ. ನಮ್ ಕಣ್ಮುಂದೆ ಕಾಣಿಸ್ತಾ ಇರೋ ದುರಂತದ ಹಾದಿಗಳ ಪರಿಚಯ ಮಾಡಬೇಕು ಅಂದ್ರೆ, ಒಂದು ಮಳೆ, 2020 28 ಸೈಕ್ಲೋನ್ ಅಂತ ಹೇಳಿದ್ರು, 2021 48 ಸೈಕ್ಲೋನ್ ಅಂತ ಹೇಳಿದ್ರು, 2022 64 ಸೈಕ್ಲೋನ್ ಅಂತ ಹೇಳಿದ್ರು, ಈಗ 2023 84 ಸೈಕ್ಲೋನ್ ಅಂತ ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಇದು ನಮ್ಮೂರಲ್ಲೇ ಬೀಳುತ್ತೆ ಅಂತ ಅಲ್ಲ, ಒಟ್ಟಾರೆ ಭೂಮಿಯಲ್ಲಿ 84 ಸೈಕ್ಲೋನ್. ಒಂದು ಸೈಕ್ಲೋನ್ ಅಂದ್ರೆ ಒಂದಿನ ಮಳೆ ಬರುತ್ತೆ, ಹಿಂದಿನ ದಿನ ಮೋಡ ಮುಚ್ಕೊಂಡಿರುತ್ತೆ, ಮುಂದಿನ ದಿನ ಮೋಡ ಮುಚ್ಕೊಂಡಿರುತ್ತೆ. ಅಂದ್ರೆ ಒಂದು ಸೈಕ್ಲೋನ್ಗೆ ಮೂರು ದಿನ ಮೋಡ ಮುದ್ಕವಿದ ವಾತಾವರಣ ಮತ್ತೆ ಮಳೆ ಅಂತ ಅನ್ಕೊಳ್ಳೋಣ. 84 ಸೈಕ್ಲೋನ್ ಅಂದ್ರೆ ಹತ್ತತ್ರ ವರ್ಷದಲ್ಲಿ 240 ದಿನ ನಮ್ಗೆ ಮೋಡ ಮುಚ್ಚಿದ ವಾತಾವರಣನೇ ಕಾಣಿಸುತ್ತೆ. ಈ ತರದ ಮೋಡ ಮುಚ್ಚಿದ ವಾತಾವರಣದಲ್ಲಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಬೇಕಾಗಿರುವಂತ ಆ ಸರಿ ಪ್ರಮಾಣದ ಬೆಳಕು ಅಂತ ಏನ್ ಹೇಳ್ತೀವಿ ಅದು ಒದಗೋದಿಲ್ಲ. ಆಗ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂದ್ರೆ ತನ್ನ ಆಹಾರ ತಯಾರಿಸ್ಕೊಳ್ಳೋದು ಪ್ರಮಾಣ ಕಮ್ಮಿ ಆಗ್ತಾ ಇರೋ ಹಂಗೆ ಇಳುವರಿ ಪ್ರಮಾಣ ಕೂಡ ಕಮ್ಮಿ ಆಗುತ್ತೆ. ಇನ್ನೊಂದು ಭಾಗಗಳಲ್ಲಿ ಏನಾಗ್ತಾ ಇದೆ, ಹೆಚ್ಚಿನ ತೀವ್ರತೆಯಿಂದ ಕೂಡಿರೋ ಸೂರ್ಯನ ಕಿರಣಗಳು ಬೀಳ್ತಾ ಇದೆ. ಅಲ್ಲಿ ಪತ್ರಹರಿತು ರಂಧ್ರಗಳಿಗೆ ಆ ತೀವ್ರತೆಯನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲದೆ ಇರೋದ್ರಿಂದ ಆ ಎಲೆಗಳು ಕೂಡ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡೆಸ್ಕೊಳ್ಳೋ ಅಂತ ಪ್ರಮಾಣ ಕಮ್ಮಿ ಆಗ್ತಾ ಇದೆ. ಅಂದ್ರೆ ಅಲ್ಲೂ ಇಳುವರಿ ಕಮ್ಮಿ ಆಗ್ತಾ ಇದೆ. ಸೊ ಒಂದ್ ಕಡೆ ಈ ತರದ ಸೈಕ್ಲೋನ್ ಹಾವಳಿ ಮತ್ತೆ ಹೆಚ್ಚಿನ ತೀವ್ರತೆಯಿಂದ ಕೂಡಿರೋದು, ಇದೆರಡೂ ಕೂಡ ದುಷ್ಪರಿಣಾಮ ಇಳುವರಿಯ ಮೇಲೆ ಬೀಳ್ತಾ ಇದೆ. ಅದು ರೈತನಾಗಿ ನಾನು ಯೋಚನೆ ಮಾಡಿದ್ರೆ ನನ್ನ ಆರ್ಥಿಕತೆ ಮೇಲೆ ಹೊಡೆತ ಬೀಳುತ್ತೆ ಅಂತ ಅನ್ನೋದು. ಎರಡನೇದು, ಯಾವಾಗ ಈ ತರ ಹೆಚ್ಚು ಬಿಸಿಲು ಬರುತ್ತೆ, ಹೆಚ್ಚು ನೀರು ನಮ್ಮ ಭೂಮಿನಲ್ಲಿ ನಿಲ್ತಾ ಹೋಗುತ್ತೆ, ಭೂಮಿಯ ಒಳಗಡೆ ರಾಸಾಯನಿಕ ಕ್ರಿಯೆಗಳು ನಡೀತಾ ಇರುತ್ತೆ, ಪ್ರಕೃತಿದತ್ತವಾಗಿ ನಡೀತಾ ಇರುತ್ತೆ. ನಮ್ಗೆ ಗೊತ್ತಿರೋ ಹಾಗೆ ಭೂಮಿಯ ಒಳಗಡೆ ಕಲ್ಲು ಬಂಡೆಗಳಿಂದ ಸೃಷ್ಟಿಯಾಗಿದೆ ಅಂತ ಅನ್ನೋದು. ಆ ಕಲ್ಲುಗಳನ್ನ ಕರಗಿಸೋ ಅಂತ ಆಮ್ಲಗಳು, ಆಸಿಡ್ಗಳು ಉತ್ಪತ್ತಿ ಆಗ್ತಾ ಹೋಗುತ್ತೆ. ಸೂರ್ಯನ ಕಿರಣಗಳು, ಮಳೆ ನೀರು ಮತ್ತೆ ಕಲ್ಲು ಮೂರು ಒಂದೇ ಕಡೆ ಸೇರಿದಾಗ ಅಲ್ಲಿ ಆಸಿಡ್ಗಳು ಉತ್ಪತ್ತಿ ಆಗುತ್ತೆ, ಅದು ಸಹಜ ಕ್ರಿಯೆ ಕೂಡ. ಈ ತರ ಆಸಿಡ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂದು ಸೂರ್ಯನ ಕಿರಣಗಳ ತೀವ್ರತೆ ಹೆಚ್ಚಾಗಿ ಆಸಿಡ್ಗಳ ಉತ್ಪಾದನೆ ಪ್ರಮಾಣ ಅಗತ್ಯಕ್ಕಿಂತ ಹೆಚ್ಚು ಯಾವಾಗ ಆಗ್ತಾ ಹೋಗುತ್ತೆ, ಆ ಕಲ್ಲುಗಳು ಕರಗೋ ಪ್ರಮಾಣ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಯಾಕೆ ಕಲ್ಲುಗಳು ಅಂತ ಹೇಳಿದ್ರೆ, ಈಗ ನಾವು ಮರಗಿಡಗಳ ಪೋಷಕಾಂಶಗಳು ಅಂತ ಏನ್ ಹೇಳ್ತೀವಿ, ಫಾಸ್ಫರ್, ಐರನ್, ಬೋರಾನ್, ಜಿಂಕ್ ನಂತ ಪೋಷಕಾಂಶಗಳು ಏನಿದೆ, ಇದು ಭೂಮಿಯ ಒಳಗಡೆ ಕಲ್ಲಿನ ರೂಪದಲ್ಲಿ ಇರುತ್ತೆ. ಇದು ಕರಗ್ತಾ ಬರ್ತಿರೋ ಹಂಗೆ ಆ ಒಂದು ಏರಿಯಾನಲ್ಲಿ ಐರನ್ ನಿಂದ ಕೂಡಿರೋ ಕಲ್ಲು ಹೆಚ್ಚಿರುತ್ತೆ, ಇನ್ನೊಂದ್ ಕಡೆ ಫಾಸ್ಫರ್ ಇಂದ ಇರುತ್ತೆ, ಇನ್ನೊಂದ್ ಕಡೆ ಅಲ್ಯೂಮಿನಿಯಂದ ಇರುತ್ತೆ, ಕೆಲವು ಕಡೆ ಎಲ್ಲಾ ಪೋಷಕಾಂಶಗಳು ಒಂದೇ ಕಲ್ಲಿನ ರೂಪದಲ್ಲಿ ಬ್ಲೆಂಡ್ ಆಗಿರುತ್ತೆ. ಇದು ಹೆಚ್ಚಾಗ್ತಾ ಯಾವ ಕರಗ್ತಾ ಬರುತ್ತೆ, ಭೂಮಿಯಲ್ಲಿ pH ಲೆವೆಲ್ ಕೂಡ ವ್ಯತ್ಯಾಸ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ pH ಲೆವೆಲ್ ನ್ಯೂಟ್ರಲ್ ಅಲ್ಲಿ ಇದ್ರೆ, 7.5 ಇದ್ರೆ ಮರಗಿಡಗಳ ಬೆಳವಣಿಗೆ ಆರಾಮಾಗಿರುತ್ತೆ. ಇಲ್ಲಿ ಈ ವ್ಯತ್ಯಾಸಗಳನ್ನ ಆಗ್ತಾ ಹೋಗ್ಬಿಟ್ರೆ ಮತ್ತು ನಾವು ಇನ್ನೊಂದು ದುರಂತದ ಹಾದಿಗೆ ದಾರಿ ತೋರಿಸ್ದಂಗಾಗತ್ತೆ, ಮತ್ತು ನಾವು ಹೊರಗಡೆಯಿಂದ ಇನ್ನೊಂದೇನೋ ಇನ್ಪುಟ್ ಆ ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ಅಲ್ಲಿಂದ ತರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಈ ತರದ ದುರಂತದ ಹಾದಿಗಳು ತುಂಬಾ ಎಫೆಕ್ಟಿವ್ ಆಗಿ ನಮ್ಗೆ ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್, ಜಾಗತಿಕವಾಗಿ ತಾಪಮಾನ ಹೆಚ್ಚಾಗ್ತಾ ಇರೋದ್ರಿಂದ ಆ ದುಷ್ಪರಿಣಾಮಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಮತ್ತೆ ಇನ್ನೊಂದ್ ಕಡೆ ಪಾಲಿನೇಷನ್ ಅಂತ ಏನ್ ಹೇಳ್ತೀವಿ, ಪರಾಗಸ್ಪರ್ಶ ಕ್ರಿಯೆ ಅಂತ ಏನ್ ಹೇಳ್ತೀವಿ. ಈಗ ಜಾಗತಿಕ ತಾಪಮಾನ ಹೆಚ್ಚಾಗ್ಲಿಕ್ಕೆ ಆ ಶಾಖವರ್ಧಕ ಅನಿಲಗಳು ಎಷ್ಟು ಕಾರಣ ಆಗಿದೆಯೋ, ವಾತಾವರಣದಲ್ಲಿರೋ ಧೂಳಿನ ಕಣಗಳು ಕೂಡ ಅಷ್ಟೇ ದುಷ್ಪರಿಣಾಮಗಳನ್ನ ಬೀರ್ತಾ ಇದೆ. ಎಲೆಗಳ ಮೇಲೆ ಆ ಧೂಳು ಯಾವಾಗ ಕೂರುತ್ತೆ, ಅಲ್ಲಿ ಸ್ವತಃ ಪರಾಗಸ್ಪರ್ಶ ಕ್ರಿಯೆ ನಡೆಸುವಂತ ಮರಗಿಡಗಳು, ಹೂಗಳು ಏನಿದೆ ಅದರ ಪ್ರಮಾಣ ಕೂಡ ಕಮ್ಮಿ ಆಗುತ್ತೆ, ಆವಾಗ ಇಳುವರಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ಈ ರೀತಿಯ ದುಷ್ಪರಿಣಾಮಗಳು ಕೂಡ ನಮ್ಗೆ ಕಾಣ್ತಾ ಇದೆ. ಈ ರೀತಿ ನಾವು ಪಟ್ಟಿ ಮಾಡ್ತಾ ಹೋದ್ರೆ ಒಂದು 100 ದುಷ್ಪರಿಣಾಮಗಳನ್ನ ಹೇಳ್ತಾ ಹೋಗ್ಬೋದು. ಹಾಗಾಗಿ ಇನ್ನು ಮುಂದೆ ಜಾಗತಿಕ ತಾಪಮಾನದ ಬಗ್ಗೆ ಕೂಡ ನಾವು ಹೆಚ್ಚು ಜಾಗೃತರಾಗಬೇಕು. ಪ್ರತಿಯೊಬ್ಬರಿಗೂ ಅದರ ಇಂಪಾರ್ಟೆನ್ಸ್ ಅನ್ನ, ಯಾಕೆ ಹಿಂಗಾಗ್ತಾ ಇದೆ, ನಾವು ಎಲ್ಲಿಗೆ ಹೋಗ್ತಾ ಇದೆ, ಅದನ್ನ ತಿಳಿಸಿ ಹೇಳುವಂಥದ್ದು ನಡೀಬೇಕು. ಈ ಜಾಗತಿಕ ತಾಪಮಾನ ಏನು ಹೆಚ್ಚಾಗ್ತಿದೆಯೋ ಇದಕ್ಕೆ ಇದನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಈ ಬೆಳಕಿನ ಬೇಸಾಯ ಅನ್ನುವಂಥದ್ದು ಏನಾದರೂ ಕೆಲಸ ಮಾಡುತ್ತಾ ಹೇಗೆ? ಖಂಡಿತವಾಗ್ಲೂ ಕೆಲಸ ಮಾಡುತ್ತೆ. ಇದರಲ್ಲಿ ಸಾಕಷ್ಟು ಅನುಕೂಲಗಳನ್ನ ನಾನು ನೋಡ್ತಾ ಬರ್ತೀನಿ. ಒಂದು, ಸೈಕ್ಲೋನ್ಗಳ ಹಾವಳಿ ಹೆಚ್ಚಾಗ್ತಾ ಮಳೆ ಯಾವಾಗ ಹೆಚ್ಚಾಗ್ತಾ ಹೋಗುತ್ತೆ, ನಾವು ಏನ್ ಟ್ರೆಂಚಸ್ ಅಂತ ಮಾಡ್ಕೊಂಡಿದೀವಿ, ಇದರಲ್ಲಿ ಮಳೆ ಕಮ್ಮಿ ಬಂದ್ರೆ ನಾವು ನೀರನ್ನ ಹಿಡಿದಿಟ್ಕೋಬಹುದು, ಮಳೆ ಹೆಚ್ಚಾದ್ರೆ ಆ ಟ್ರೆಂಚಸ್ಸಿನ ಮೂಲಕ ನಾವು ನೀರನ್ನ ಆಚೆ ಕಳಿಸ್ತಾ ಬರಬಹುದು. ಆ ಮರಗಿಡಗಳು ಒಂದಷ್ಟು ಪ್ರಮಾಣದಲ್ಲಿ ಆರಾಮಾಗೆ ಇರ್ತವೆ ಅಂತ ಹೇಳ್ಬೋದು. ಅಂದ್ರೆ ಸ್ಟಾಗ್ನೆಂಟ್ ಆಗಿ ನೀರು ನಿಲ್ದ ಪ್ರಮಾಣ ಕಮ್ಮಿ ಆಗುತ್ತೆ ಅಂತ. ಈಗ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೆಚ್ಚು ಉತ್ಪತ್ತಿ ಆಗ್ತಾ ಇದೆ. ವಾತಾವರಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗ್ತಾ ಒಂದ್ ಕಡೆ ಓಜೋನ್ ಅನ್ನು ಹಾಳು ಮಾಡ್ತಾ ಇದೆ, ಇನ್ನೊಂದ್ ಕಡೆ ಭೂತಾಪಮಾನವನ್ನು ಕೂಡ ಹೆಚ್ಚು ಮಾಡ್ತಾ ಇದೆ. ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾವು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೋಬೇಕು ಅಂದ್ರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್, ಅಗತ್ಯವಾಗಿ ಬೇಕಾಗಿರುವಂತಹ ಪೋಷಕಾಂಶ ಆಗಿರೋದ್ರಿಂದ. ಹೆಚ್ಚಿನ ಸಂಖ್ಯೆಯಲ್ಲಿ ಮರಗಿಡಗಳನ್ನ ಬೆಳೆಸ್ತಾ ಇರೋದ್ರಿಂದ ಆ ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾವು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೋಬಹುದು. ಎರಡನೇದು, ಇಲ್ಲಿ ಬೆಳಕಿನ ಬೇಸಾಯದಲ್ಲಿ ಮರಗಿಡಗಳನ್ನ ನಾವು ಏನ್ ಬೆಳಿತೀವಿ ಈ ಬೆಳೆಯೋ ವಿಧಾನದಲ್ಲಿ ಕೂಡ ನಾವು ಒಂದಷ್ಟು ಅನಿಲಗಳು ಅಂತ ಏನು ಉತ್ಪತ್ತಿ ಆಗುತ್ತೆ ಅದನ್ನ ನಾವು ಕಮ್ಮಿ ಮಾಡ್ತಾ ಬರ್ಬೋದು. ಅದ್ರಲ್ಲಿ ಬಹಳ ಮುಖ್ಯವಾಗಿ ಭತ್ತದ ಬೆಳೆಯೋ ವಿಧಾನ. ಯಾವಾಗ ನಾವು ಭತ್ತದ ಗದ್ದೆಗಳಲ್ಲಿ ನಿರಂತರವಾಗಿ ನೀರನ್ನ ನಿಲ್ಲಿಸ್ತೀವಿ ಅಲ್ಲಿ ಮಿಥೈನ್ ಹೆಚ್ಚು ಉತ್ಪತ್ತಿ ಆಗುತ್ತೆ. ಸೊ ಈ ಬೆಳಕಿನ ಬೇಸಾಯ ಪದ್ಧತಿಯಲ್ಲಿ ನಾರಾಯಣ್ ರೆಡ್ಡಿ ಅವರು ಹೇಳಿರೋ ಶ್ರೀ ಪದ್ಧತಿ, ಭತ್ತವನ್ನ ನೀರನ್ನ ನಿಲ್ಲಿಸ್ದೇನೆ ನಾವು ವಿವಿಧ ಬೆಳೆಗಳ ಮಧ್ಯೆ ಭತ್ತವನ್ನ ಬೆಳೆಯುವಂಥದ್ದು, ಅಂತಹ ವಿಧಾನಗಳು ಕೂಡ ಬೆಳಕಿನ ಬೇಸಾಯದಲ್ಲಿ ನಾವು ಅನುಸರಿಸ್ತಾ ಬರ್ತೀವಿ. ಆಮೇಲೆ ಹಸುಗಳು ಅಥವಾ ನಾವು ಸಾಕುವಂತ ರಾಸುಗಳು, ಆ ರಾಸುಗಳ ಸಗಣಿ ಮತ್ತೆ ಗಂಜಳದಲ್ಲಿ ಏನು ನೈಟ್ರಸ್ ಆಕ್ಸೈಡ್ ಮಿಥೈನ್ ಅಂತ ಅನಿಲಗಳು ಹೆಚ್ಚು ವಾತಾವರಣ ಸೇರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಾವು ಶೇಖರಿಸಿಡೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಅನಿಲಗಳನ್ನ ಹತ್ತತ್ರ ಒಂದು 70% ಆವಿ ಆಗದೇ ಇರೋ ಹಂಗೆ ಸಂರಕ್ಷಿಸಲ್ಪಟ್ಟ ಕೊಟ್ಟಿಗೆ ಗೊಬ್ಬರ ಅಂತಾನೆ ಒಂದು ವಿಧಾನ. ಆ ವಿಧಾನವನ್ನ ಅನುಸರಿಸ್ತಾ ಆ ಅನಿಲಗಳು ವಾತಾವರಣ ಸೇರದೇ ಇರೋ ಹಂಗೆ ಅದನ್ನ ಇಲ್ಲೇ ನಮ್ಮ ಭೂಮಿನಲ್ಲೇ ನಲಿಫೈ ಮಾಡುವಂತ ವಿಧಾನಗಳು ಕೂಡ ಬೆಳಕಿನ ಬೇಸಾಯದಲ್ಲಿ ಅಳವಡಿಸ್ಕೊಂಡಿದೀವಿ. ಹಾಗಾಗಿ ಒಂದು ಕಡೆ ಹೆಚ್ಚು ಮರಗಿಡಗಳು ಇರೋದ್ರಿಂದ ಅಲ್ಲಿ ನಾವು ವಾತಾವರಣನ ತಂಪ್ ಮಾಡ್ತಾ ಬಂದು, ಎರಡನೇದು ಈ ತರದ ಕೃಷಿಯಿಂದನೇ ಅನಿಲಗಳು ಉತ್ಪತ್ತಿ ಆಗುತ್ತೆ ಅಂತ ಏನು ಒಂದು ವಾದವನ್ನ ಹೇಳ್ತಾ ಇದ್ದಾರೆ, ಅದಕ್ಕೂ ಕೂಡ ಪರ್ಯಾಯ ಮಾರ್ಗಗಳನ್ನ ತಿಳಿಸುವಂಥದ್ದು ಬೆಳಕಿನ ಬೇಸಾಯದಲ್ಲಿ ಅಳವಡಿಸ್ಕೊಂಡಿರೋದ್ರಿಂದ ನಮ್ಗೆ ತಾಪಮಾನ ಕಮ್ಮಿ ಮಾಡಲಿಕ್ಕೆ ಬಹಳ ಮುಖ್ಯವಾದ ಒಂದು ಕೃಷಿ ಪದ್ಧತಿ ಅಂತಾನೆ ಹೇಳ್ಬೋದು. ಈಗ ನಾಟಿ ಹಸುಗಳು ಇಲ್ಲದೇ ಇದ್ರೂ ಕೂಡ ರಾಸಾಯನಿಕ ಮುಕ್ತ ಕೃಷಿಯನ್ನ ಮಾಡಬಹುದು ಅಂತ ಹೇಳಿ ತಾವು ಹೇಳ್ತೀರಿ, ಇದು ಹೇಗೆ ಸಾಧ್ಯ? ನಾಟಿ ಹಸುಗಳ ಮಹತ್ವ ನಮ್ಗೆ ತಿಳ್ಕೊಂಡಿದ್ದೇನಕ್ಕಪ್ಪ ಅಂದ್ರೆ ಅದರಲ್ಲಿ ಮರಗಿಡಗಳ ಬೆಳವಣಿಗೆಗೆ ಬೇಕಾಗಿರೋ ಜೀವಾಣುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತೆ ಅಂತ ಅನ್ನೋದು. ಹಾಗಾಗಿ ನಾಟಿ ಹಸು ನಮ್ಗೆ ಬೇಕು ಅಂತ ಒಪ್ಕೊಳ್ಳೋಣ. ಆದ್ರೆ ಭಾರತ ದೇಶದಲ್ಲಿ 80% ರೈತರ ಹತ್ರ ನಾಟಿ ಹಸು ಇಲ್ಲ, ಅವ್ರ ಹತ್ರ ಹೆಚ್ಎಫು ಜೆರ್ಸಿ ಆಡು ಕುರಿ ಈ ತರದ ರಾಸು ಮಿಶ್ರತಳಿಗಳೇ ಹೆಚ್ಚು ಮಿಶ್ರತಳಿಗಳಿದೆ. ಈಗ ನಾವು ಆ ದರದ ರೈತರನ್ನ ಈಗ ನಾಟಿ ಹಸು ಕೊಂಡ್ಕೊಂಡ್ ಬಾ ಅಂದ್ರೆ ತಕ್ಷಣ ಅವನಿಗೊಂದು 25-30 ಸಾವಿರ ರೂಪಾಯಿ ದುಡ್ಡಿನ ಅವಶ್ಯಕತೆ ಇರುತ್ತೆ. ಒಂದು ಶೆಡ್ ಅನ್ನ ಕಟ್ಟಬೇಕಾಗತ್ತೆ, ಮತ್ತೆ ಅದಕ್ಕೆ ಹುಲ್ಲಿನ ವ್ಯವಸ್ಥೆ, ಒಂದ್ 4-5 ವರ್ಷಗಳ ಸಮಯವನ್ನ ಅವನಿಗೆ ಕೊಡ್ಲಿಕ್ಕೆ ಸಾಧ್ಯ ಆದ್ರೆ ಆ ನಾಟಿ ಹಸು ಆಮೇಲೆ ತರಲಿ ಅವನು, ಅಲ್ಲಿವರೆಗೂ ಅವನು ಹೆಚ್ಎಫ್ ಜೆರ್ಸಿ ಆಡು ಕುರಿಯನ್ನೇ ಬಳಸ್ಕೊಳ್ಳಿ ಅನ್ನೋದು ನನ್ನ ಉದ್ದೇಶ. ಇದಕ್ಕೆ ವಿಜ್ಞಾನ ಏನ್ ಹೇಳುತ್ತೆ ಅಂತಾನೂ ನೋಡೋಣ. ನಾಟಿ ಹಸುವಿನಲ್ಲಿ 90% ಮರಗಿಡಗಳ ಬೆಳವಣಿಗೆಗೆ ಬೇಕಾಗಿರೋ ಜೀವಾಣುಗಳು ಇರುತ್ತೆ ಅಂತ ಅನ್ನೋದಾದ್ರೆ, ಎತ್ತು ಎಮ್ಮೆನಲ್ಲಿ 52% ಇರುತ್ತೆ, ಎಚ್ಎಫ್ ಜೆರ್ಸಿನಲ್ಲಿ ಒಂದು 28-30% ಇರುತ್ತೆ, ಆಡು ಕುರಿನಲ್ಲಿ ಒಂದು 16-18% ಇರುತ್ತೆ, ಕೋಳಿ ಗೊಬ್ಬರದಲ್ಲಿ ಒಂದು 7-8% ಇರುತ್ತೆ. ಇಲ್ಲಿ ಜೀವಾಣುಗಳು ಇರೋದು ಸತ್ಯ, ಆದರೆ ಅದರ ಪ್ರಮಾಣದಲ್ಲಿ ವ್ಯತ್ಯಾಸ ಇರೋದು ಕೂಡ ಅಷ್ಟೇ ಸತ್ಯ. ಹಾಗಾಗಿ ನಮ್ಗೆ ಒಂದು 2-3 ವರ್ಷಗಳ ನಾಟಿ ಹಸುವನ್ನ ಕೊಂಡ್ಕೊಂಡು ಬರೋ ಶಕ್ತಿ ನನಗೆ ಬರೋವರೆಗೂ ನಾನು ಈ ರಾಸುಗಳಿಂದನೇ ನಾನು ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿಯನ್ನ ಮಾಡಬಹುದಾ ಅಂತ ಆಲೋಚನೆ ಮಾಡಿದಾಗ ಇದಕ್ಕೊಂದಷ್ಟು ಪ್ರಯೋಗಗಳನ್ನು ಕೂಡ ಮಾಡಿದೆ. ಒಂದು ಇಳುವರಿ ದೃಷ್ಟಿಯಿಂದ ನಾನು ಪ್ರಯೋಗಗಳನ್ನ ಮಾಡ್ತಾ ಹೋದೆ. ಅಲ್ಲಿ ಸಸ್ಯ ಚೈತನ್ಯ ಅಂತ ತಯಾರು ಮಾಡಿಕೊಂಡು, ಜೀವ ಚೈತನ್ಯ ಅಂತ ತಯಾರು ಮಾಡಿಕೊಂಡು ಪ್ರಯೋಗಗಳನ್ನ ಮಾಡ್ತಾ ಹೋದ. ಆಡು ಕುರಿದೇ ಒಂದು ಗೊಬ್ಬರ, ಅದರಲ್ಲಿ ತಯಾರಿಸಿರೋ ಸಸ್ಯ ಚೈತನ್ಯ, ನಾಟಿ ಹಸು ಸಗಣಿ ಗಂಜಳದಿಂದನೇ ತಯಾರಿಸಿರೋ ಸಸ್ಯ ಚೈತನ್ಯ, ಹೆಚ್ಎಫ್ ಜೆರ್ಸಿದೆ ಸಸ್ಯ ಚೈತನ್ಯ, ಎತ್ತು ಎಮ್ಮೆದೆ ಸಗಣಿ ಮತ್ತೆ ಗಂಜಳದಿಂದ ತಯಾರಿಸಿರೋ ಸಸ್ಯ ಚೈತನ್ಯ. ಇದು ಮರಗಿಡಗಳ ಬೆಳವಣಿಗೆಯಲ್ಲಿ ಇಳುವರಿಯಲ್ಲಿ ನನಗೆ ಯಾವುದೇ ವ್ಯತ್ಯಾಸ ಕಾಣಿಸ್ಲಿಲ್ಲ. ಜೀವಾಣುಗಳ ಸಂಖ್ಯೆಯನ್ನ ಆಯಾ ಭೂಮಿನಲ್ಲಿ ಪ್ರಯೋಗದಲ್ಲಿ ಪರೀಕ್ಷೆ ಮಾಡ್ತಾ ಬಂದಾಗ ಜೀವಾಣುಗಳ ಸಂಖ್ಯೆ ವ್ಯತ್ಯಾಸ ಕಾಣಿಸ್ತು ನನಗೆ. ನಾಟಿ ಹಸು ಜಾಕಿದಲ್ಲಿ 1 ವರ್ಷದಲ್ಲೇ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಜೀವಾಣುಗಳು ಕಾಣಿಸ್ತು, ಹೆಚ್ಎಫ್ ಜೆರ್ಸಿದು ಹಾಕಿರೋದ್ರಲ್ಲಿ ನನಗೆ ಒಂದಷ್ಟು ಪ್ರಮಾಣದಲ್ಲಿ ಕಮ್ಮಿ ಕಾಣಿಸ್ತು. ಈಗ ನನ್ನ ಪ್ರಶ್ನೆ ಏನಪ್ಪ ಅಂದ್ರೆ, ಇಳುವರಿ ಕರೆಕ್ಟಾಗಿ ಬರ್ತಿರುವಾಗ ಜೀವಾಣುಗಳನ್ನ 1-4 ವರ್ಷ ಬಿಟ್ಟೆ ವೃದ್ಧಿ ಮಾಡೋಣ? ಇದು ನಮ್ಮ ರೈತರಿಗೆ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಆದ್ರೆ, ಅಂದ್ರೆ ನೀನ್ ಹೀಗೆ ಮಾಡಬೇಕು ಅಂತ ಅಲ್ದೇನೆ ನಿನ್ನ ಹತ್ರ ಇರೋದನ್ನ ಫಸ್ಟ್ ನೀನು ಬಳಸ್ಕೋತಬ್ಬ. ಈಗ ರಾಸಾಯನಿಕಗಳ ಆಗ್ತಾ ಇರೋಂತ ದುರಂತ ಇದೆಯಲ್ಲ, ಅದಕ್ಕಿಂತ ಹೆಚ್ಚೇನಲ್ಲ ಅನ್ಕೋತೀನಿ ನಾನು ಹೆಚ್ಎಫ್ ಜೆರ್ಸಿಯಿಂದ ಆಗ್ತಾ ಇರೋ ದುರಂತ. ರಾಸಾಯನಿಕಗಳಿಂದ ನಾಳೆ ಬೆಳಿಗ್ಗೆನೆ ನಾನು